ಜವ ಪರಚೆಗೆ ನಾರೇ ಆಕವಯ್ಯಾರೇ ಇರುಳೆಲ್ಲ ಬೀಸವ ಪರಚೆಗೆ ನಾರೇ ಆಕವಯ್ಯಾರೇ ಶನಿವಾರ ಒಂದೊತ್ತು ರಾಗಿ ಕಲ್ಲು ಬಿಳಿರವ್ವ ಶನಿವಾರ ಒಂದೊತ್ತು ರಾಗಿ ಕಲ್ಲು ಕೊಡರವ್ವ ಇರುಳಲ್ಲ ಬೀಸವ ಕೊರದಿಗೆ ಚೋಲಾಲೆ ಎಗಲ ಮೇ ನೆನಕೋರೇ ಸೋವಕ್ಕ ಚೋಲಾಲೆ ಎಗಲ ಮೇ ನೆನಕೋರೇ ಹರಿ ವೈತವ ಹರದಾರೆ ನಾರೆ ಅಕ್ಕ ವಯ್ಯಾರೆ ಹರಿ ವೈತವ ಹರದಾರೆ ನಾರೆ ಅಕ್ಕ ವಯ್ಯಾರೆ ಯಗಲ ಮೇಲನಕನೆ ಅರೆ ಮೈದವ ಅರದವನಾರೆ ಆಕವಯಾರೆ ಅರೆ ಮೈದವ ಅರದವನಾರೆ ಆಕವಯಾರೆ ಶನಿವಾರ ಒಂದತ್ತು ನೆಲ್ಲಿನ ಕೊಟ್ಟೆವೋ ಶನಿವಾರ ಒಂದತ್ತು ನೆಲ್ಲಿನ ಕೊಟ್ಟೆವೋ ಇರುಟಿದ ಪರಸಿಗೆ ನಾರೆ ಆಕವಯ್ಯಾರೆ ಕೊಟ್ಟಿದ ಹಾಕಿ ಪರಸಿಗೆ ನಾರೆ ಆಕವಯ್ಯಾರೆ ವಾರ ಒಂದತ್ತು ಅಕ್ಕೆನು ಕೊಟ್ಟೆವೋ ಶನಿವಾರ ಒಂದತ್ತು ಅಕ್ಕೆನು ಕೊಟ್ಟೆವೋ ಕೊಟ್ಟಿದ ಶಿವನಿಗೆ ನಾರೆ ಒಂದತ್ತು ರಾಗಿ ಕಲ್ಲು ಕೊಡಿರವ್ವ ಶನಿವಾರ ಒಂದತ್ತು ರಾಗಿ ಕಲ್ಲು ಕೊಡಿರವ್ವ ಬೀಸಿದ ಏಟು ಶಿವನಿಗೆ ನಾರೆ ಆಕವಯ್ಯಾರೆ ಬೀಸಿದ ಏಟು ಶಿವನಿಗೆ ನಾರೆ ಆಕವಯ್ಯಾರೆ ಶನಿವಾರ ಒಂದತ್ತು ರಾಗಿ ಕಲ್ಲು ಕೊಡಿರವ್ವ ಶನಿವಾರ ಒಂದತ್ತು ರಾಗಿ ಕಲ್ಲು ಕೊಡರವ್ವ ಬೇಸಿದ ಶಿವನಿಗೆ ನಾರೆ ಆಕವಯ್ಯಾರೆ ಬೇಸಿದ ಶಿವನಿಗೆ ನಾರೆ ಆಕವಯ್ಯಾರೆ ಸುವಕ್ಕ ಚೋಲಾಲೆ ಎಗಲ ಮೇ ನೆನಕೋರೇ ಸುವಕ್ಕ ಚೋಲಾಲೆ ಎಗಲ ಮೇ ನೆನಕೋರೇ ಹರಿ ವೈತವ ಹರದಾರೆ ನಾರೆ ಆಕವಯ್ಯಾರೆ ಹರಿ ವೈತವ ಹರದಾರೆ ನಾರೆ ಆಕವಯ್ಯಾರೆ ಸುವಕ್ಕ ಸುರಾರೆ ಎಗಲ ಮೇಲನಕೋರೆ ಸುವಕ್ಕ ಸುರಾರೆ ಎಗಲ ಮೇಲನಕೋರೆ ಹರಿ ವೈತವ ಹರದಾರೆ ನಾರೆ ರಾಗಿನ್ನ ಬೀಸೆವೋ ಕೈಯೆಲ್ಲ ನಂದವೋ ರಾಗಿನ್ನ ಬೀಸೆವೋ ಕೈಯೆಲ್ಲ ನಂದವೋ ಕೈಯೇ ಬಿಟ್ಟು ಕೈಯೇ ಮೋಗೋದೇವೋ ನಾರಿ ಹಾಯವಯ್ಯಾರೆ ಕೈಯೇ ಬಿಟ್ಟು ಕೈಯೇ ಮೋಗೋದೇವೋ ನಾರಿ ಹಾಕವಯ್ಯಾರೆ ಎಲ್ಲಿನ ಕುಟ್ಟೆವೋ ಎಲ್ಲ ನಂದವೋ ಎಲ್ಲಿನ ಕುಟ್ಟೆವೋ

ಶರಣವನ ಸಿರಿ ಸೋಬಾನ ಹಿನ್ನೀರೆ ಶರಣವನ ಸಿರಿ ಸೋಬಾನ ಹಿನ್ನೀರೆ ಕೋಮಲಂಜ ಸೀತ ದೇವಿಗೆ ಶರಣವನ ಸಿರೆ ಕೋಮಲಂಜ ಸೀತ ದೇವಿಗೆ ಶರಣವನ ಸಿರೆ ಒಡವಳಾಗಿ ಹಾಕಿ ನೀವು ಕೋಮಲಂಗ ಸೀತ ದೇವಿಗೆ ಶರಣವನ ಸಿರೆ ಕೋಮಲಂಗ ಸೀತ ದೇವಿಗೆ ನಟವ ಮಾಡಿರೆ ಸೋಬಾನ ಎನ್ನಿರೆ ನಟವ ಮಾಡಿರೆ ಸೋಬಾನ ಎನ್ನಿರೆ ಕೋಮಲಂಗ ಸೀತ ದೇವಿಗೆ ಶರಣವನ ಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ ಒಳ್ಳೆ ಒಳ್ಳೆ ಪದಕಗಳು ಕೊಲ್ಲಿಗಾಕಿರೆ ಒಳ್ಳೆ ಒಳ್ಳೆ ಪದಕಗಳು ಕೊಲ್ಲಿಗಾಕಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ ಕೋಮಲಂಗೆ ಸೀತ ದೇವಿಗೆ ಶರಣವನ ಸಿರೆ